ಅವಾಗ ಅನ್ಕೋತೇನೆ ಪರಿಸರ ಇವೆಲ್ಲ ಗಾಡ್ ಗಿಫ್ಟ್ ಸರ್, ಅದನ್ನ ನೋಡಿ ಆ ಟೈಮಲ್ಲೇ ಒಂದ್ ಬಂದಾಗ ಕೋಗಿಲೆ ಕುತ್ಕೊಂಡು ಹಾಡ್ಬೇಕು ಅಂದಾಗ ಅದಕ್ಕೆ ಖುಷಿಯಾಗಿರತ್ತೆ ಸರ್. ಈ ಪದಗಳನ್ನೆಲ್ಲ ಕಟ್ಟಿ ಬರೀತಾರಲ್ಲ ಅವ್ರು ಇನ್ನೆಷ್ಟು ಯೋಚನೆ ಮಾಡಿರ್ತಾರೆ, ಎಷ್ಟು ಸಂತೋಷ ಪಟ್ಟಿರ್ಬೇಕು ಅವ್ರಿಗೆ, ಎಷ್ಟು ತಾಕತ್ ಅಲ್ವಾ ಇದು. ಹೌದು ಸರ್, ಹೌದು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಶಿಲ್ಪಾ ಅವರೇ, ಧನ್ಯವಾದಗಳು. ಕಾರ್ಯಕ್ರಮ ಮುಗಿಸುವ ಸಮಯ ಬಂದಿದೆ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಪದ ಸಂಪದ ನೇರ ಪ್ರಸಾರದ ಕಾರ್ಯಕ್ರಮ ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಜಿ ಡಿ ರಮೇಶ್ ಮಲ್ಲರಹಳ್ಳಿ, ತಾಂತ್ರಿಕ ಸಹಕಾರ ಶ್ರೀಕಾಂತ್ ಮೇಲ್ಮುರಿ, ನಾಗರಾಜ್ ಮೂರ್ತಿ ಹಾಗೂ ಆರ್ ಕೆ ಲೋಕೇಶ್. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಮತ್ತೊಮ್ಮೆ ನಮಸ್ಕಾರಗಳು. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಳ್ಳಿಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತ ಮಾತುಕತೆ ಭಾಗವಹಿಸುತ್ತಾರೆ ಅರಕಲಗೂಡು ವಿಮಲ್ ಸೂದನ್, ಗುರ ರವಿಶಂಕರ್ ಹಾಗೂ ಹೆಚ್ ಎಸ್ ಚಂದ್ರಮ್ಮ. ಶಂಕರಣ್ಣ, ಓ ಹೈಟೆಕ್ ಆದ್ಮೇಲೆ ಏನವ ಕೈಗೆ ಸಿಗ್ತಾ ಇಲ್ಲ ನೀನು. ನೋಡ್ ಮತ್ ನಿನ್ ಕಣ್ ಬುದ್ದದೆ ಅಂದ್ರೆ ಹೈಟೆಕ್ ಆಗ್ಬಾರ್ದ ನೋಡು. ಅಂದಂಗೆ ಅವತ್ ನಾನ್ ಕಣ್ಬಿಟ್ಟೆ ಅಂತ ಇವತ್ತು ಮೊಬೈಲ್ ತಂದಿಲ್ವಲ್ಲ ನೀನು. ಅದಕ್ಕೆ ಮತ್ತೆ ಏನಾರ ನಿನ್ ಫೋನ್ ನೋಡಿ ನಾನು ಆಮೇಲೆ ಬೇಜಾರ್ ಮಾಡ್ಕೊಬಿಟ್ರೆ. ನಾ ಬೇಜಾರ್ ಮಾಡ್ಕೊತೀನಿ ಅಂತನೋ ಅಥವಾ ನಿನ್ ಫೋನ್ ಏನಾದ್ರು ಕಣ್ಣಾಕ್ಬಿಡ್ತೀನಿ ಅಂತನೋ? ಕಣ್ಣಾಕ್ತಿ ಅನ್ನೋದೇ ನಿಜ, ನಾನಿನ್ನೇನ್ ಮತ್ತೆ ಅದಕ್ಕೆ ಎತ್ಲಕ್ ಬಿಟ್ ಬಂದೆ. ಸರಿ, ಬ್ಯಾಂಕ್ ಕಡೆಗೆ ಏನಾರು ಹೋಗಿದ್ದಾ? ಬ್ಯಾಂಕ್ ಅಡಿಕೆ ಹೋಗ್ ಬಂದಪ್ಪ. ಅಲ್ಲ ದುಡ್ಡಿಡಕ್ ಹೋಗಿದ್ದ, ದುಡ್ಡು ತರಕ್ ಹೋಗಿದ್ದ ಅಂತವ. ಅಕೌಂಟ್ ಅಲ್ಲಿ ದುಡ್ಡು ಯೋಸದೆ ಅಂತ ನೋಡ್ಕೊಬರಕ್ ಹೋದೆ, ಏನ್ ಜಾಸ್ತಿ ಇಲ್ಲ. ನನಗೆ ಒಸಿ ದುಡ್ಡು ಬೇಕಾಗಿತ್ತ. ನೇನೀಗ ಬಾ ಅಂತಂದ್ರೆ ಬಂತು, ಮಳೆ ಶುರುವಾಯ್ತೈತೆ, ಈ ಕಡೆಗೆ ಬೇಸಿಗೆನೂ ಅಲ್ಲ, ಕಡೆಗೆ ಮಳೆಗಾಲದಲ್ಲಿ ಹಂಗಾಗ್ಬಿಟ್ಟೈತೆ, ಅದಕ್ಕೆ ಒಸಿ ದುಡ್ಡು ಬೇಕಾಗಿತ್ತ. ಅದಕ್ಕೆ ಏನಾರು ಬ್ಯಾಂಕ್ ಕಡೆಗೆ ಹೋಗಿದ್ದ, ಹೆಂಗೆ ಏನಾರು ದುಡ್ಡು ಗಿಟ್ ಕೊಡ್ತೀಯ ಕೇಳೋಣ ಅಂತ ಹೇಳಿ ಕೇಳಿದ್ನವ. ಅಯ್ಯೋ ನಾವ್ ನೀವ್ ಕಷ್ಟಕ್ಕಾಗ್ದಾನೆ ಇನ್ನ ಯಾರಿಗಾಗದು ಶಂಕರಣ್ಣ, ಹೇಳು ಇದ್ರು ಕೊಟ್ಟೆನು ಅಲ್ವಾ. ಈಗ ನನಗೆ ಜಾಸ್ತಿ ಬೇಕು, ಏನು 500,000 ರೂಪಾಯಿ ಕೊಟ್ಬಿಟ್ಟು ನನ್ನ ಸುಮ್ನೆ ಸಮಾಧಾನ ಮಾಡಕ ಹೆಂಗೆ? ಮತ್ ಇನ್ನೇನ್ ಮಾಡೋದು, ನಮ್ ತವ್ ಇರೋ ಅಷ್ಟು ಕೊಡೋದ ಆಟೆಯ. ಈಗ ನಿನ್ನ ಹತ್ರ ಇಷ್ಟು ಇಷ್ಟು ಅಂತ ನನ್ಕಿಂತವ ಹಣ ಏನ್ ಕೇಳನ, ಹಣ ಏನಾರು ಜಾಸ್ತಿ ಕೊಡ್ತಾನೆ ಅನ್ನೋದಾರೆ ನೀ ಕೊಡ್ಬೇಡ ಆಯ್ತಾ. ಹಣ ಏನು ಹೊಸಿ ಕೊಡ್ತಾನೆ, ನೀನು ಹೊಸಿ ಕೊಡು ಅಂತ ನಂಗಿದ್ರೆ ಇಬ್ರು ಹೊಸ ಹೊಸಿ ಕೊಡಿ, ನಾನು ಹೊಸಿ ಏನಾರು ಅದು ಇದೇನಾರು ಬೆಳೆ ಬೆಳೆ ಬೆಳಕತ್ತೀನಿ ಅಣ್ಣಯ್ಯ. ಓ ಶಂಕರಣ್ಣ, ಬಾಳ ಪುರುಸತ ಕೂತಿದ್ಯಾ? ಏನ್ ಮಾಡೋ ಶಂಕರಣ್ಣ, ಬಿಸಿಲು ಬೆಂಕಿ ಹೊಲ ಎಲ್ಲಾನು ಒಂದೊಂದು ಎರಡೆರಡಕ್ಕೆ ಉತ್ತನ, ಒಂದಕ್ಕೆ ಉಳಿ ಅಂತ ಅಂದಿದ್ರು ಇನ್ನೇನ್ ಮಾಡಕ್ ಕೆಲ್ಸಕ್ಕೆ ಮೀರೋದಿಲ್ವಲ್ಲ ಅಂತ ಅನ್ಕೊಂಡು ಎರಡಕ್ಕೆ ಉತ್ತೆ ಇರ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಅದು ಏನಾಗ್ಬಿಡ್ತು, ಮೊದಲನೇ ಮಳೆ ಬಂತಲ್ಲ ಆಗ್ಲೇ ಒಂದಕ್ಕೆ ಉತ್ತೆ ಮೊದ್ಲೇ, ಮತ್ತೊಂದ್ ವಾರ ದಿವಸ ಬಿಟ್ಕೊಂಡು ಮತ್ ಮಳೆ ಬತ್ತಲ್ಲ, ಅಷ್ಟೊತ್ಕೆಲ್ಲ ಒಂದಷ್ಟು ಕಳೆ ಪಳೆ ಉಟ್ಕೊಂಡಿತ್ತಲ್ಲ ಅದು ಹೊತ್ಲಗ್ ಹೋದಂಗ ಆಯ್ತದೆ ಅಂತ ಅಂತ ಅನ್ಕೊಂಡು ಎರಡನೇ ಮುಖ್ಯ ಉತ್ತು ಕೂತಿದ್ದೀನಿ. ಇನ್ನೇನು ಇನ್ನೇನು ಇನ್ನೇನಿಲ್ಲ, ಇನ್ನೊಂದ್ ಮಳೆ ಶಿವ ಕಣ್ಬಿಟ್ಟ ಅಂತ ಅಂದ್ರೆ ತರದೇ ಹಾಕದೆ ಹಂಗಂತೀಯ? ಬಿತ್ತನೆ ಮಾಡ್ತಾ ಇರದೆ. ಅಲ್ಲ ನೀನೇನು ಸುಮ್ನೆ ಕೂತ್ಕೊಳಕಲ್ಲ, ಎರಡೆರಡ್ ತರ ಕೆಲ್ಸ ಅಂದ್ರೆ ಒಂದು ಮೈ ಕೈ ಸ್ವಲ್ಪ ಸಡ್ಲ ಆಗ್ಲಿ ಕೆಲಸ ಮಾಡಕ್ಕೆ ಅಂತ ಮಾಡ್ತೀಯ, ಇನ್ನೊಂದು ಭೂಮಿ ಹದ ಆಗ್ಲಿ ಅಂತ ಉಳ್ತೀಯ. ಇವೆರಡರ ಜೊತೆಗೆ ಅಲ್ಲ ನೀನ್ ಮಾಡೋದು ಒಳ್ಳೆ ಕೆಲಸವೇ, ನೀನೇ ಹತಾರ ಎಲ್ಲ ತಯಾರು ಮಾಡ್ಕೊಂಡಿರೋದ್ರಿಂದ ಅವ್ ಹೆಂಗ್ ಗೊತ್ತಾವೆ ನೋಡೋಣ ಅಂತ ಹೇಳಿ ಒಟ್ಟೊಟ್ಟಿಗೆ ಚಿಂತನೆ ಮಾಡ್ಕೊ ಮಾಡ್ತಿರ್ತೀಯ. ಪ್ರಯೋಗ ಮಾಡೋದು ಏ ಅಣ್ಣಯ್ಯ ಅಂತಂದ್ರೆ ಪ್ರಯೋಗ, ಪ್ರಯೋಗ ಅಂತಂದ್ರೆ ಅಣ್ಣಯ್ಯ. ಏ ಮಾಡ್ಬೇಕಲ್ಲ ಶಂಕರಣ್ಣ, ಈಗ ಮನುಷ್ಯ ಅಂತ ಹುಟ್ಟಿದ ಮೇಲೆ ಏನಾರ ಒಂದ್ ಮಾಡ್ಬೇಕಲ್ಲಪ್ಪ. ಅಲ್ಲ ಕುತ್ಕೊಳಕಾಯ್ತದ ಹಂಗಂತೇಳಿ ಎಲ್ರು ನಿಂತರನ್ನ ಯೋಚನೆ ಮಾಡ್ಬಿಟ್ರೆ ನಮ್ ದೇಶ ಯಾಕ ಹಿಂಗ್ ಆಗ್ಬೇಕಾಯ್ತು ಅಂತೀನಿ. ಅದು ಏನು ಅಂತ ಅಂದ್ರೆ ನಾವ್ ಹಂಗ್ ಅನ್ಕತ್ತೀವ ಅಷ್ಟೇ, ಯಾರನ್ನ ಒಬ್ಬನ್ ನೋಡ್ಬಿಟ್ಟು ಇವನ್ ಒಬ್ಬನೇ ಬುದ್ಧು ಅಂತ, ಇವನ್ ಒಬ್ಬನೇ ಚೆನ್ನಾಗಿ ತಿಳ್ಕೊಂಡ್ರನು, ಇವನ್ ಒಬ್ಬನೇ ಎಲ್ಲಾನು ಮಾಡನು ಅಂತ ಅನ್ಕತ್ತೀವಿ. ಅದ್ ಸುಳ್ಳು. ಈಗ ಈ ಪ್ರಕೃತಿ ಅಂತ ಆದ್ಮೇಲೆ ಹುಟ್ಟಿದ್ಮೇಲೆ ಯಾರ್ಯಾರು ಹುಟ್ಟಿರ್ತಾರೋ ಎಲ್ಲರಿಗೂ ಒಂದ್ ಶಕ್ತಿ ಇರ್ತದೆ, ಒಂದಲ್ಲ ಒಂಥರದ್ ಇದ್ದೇ ಇರ್ತದೆ. ನೀನಿಗೆ ನಿಜವಾದ ಮಾತು ಹೇಳ್ದೆ ಬಿಡು. ಕೆಲವರು ಕಾಣಂಗ್ ಮಾಡ್ತಾರೆ, ಇನ್ ಕೆಲವರು ಕಾಣದಂಗ್ ಮಾಡ್ತಾರೆ, ಇನ್ನ ಕೆಲವರು ಕಾಣ್ಲಿ ಅಂತಲೇ ಮಾಡ್ತಾರೆ. ಕೆಲವರು ಕಾಣ್ಲಿ ಅಂತಲೇ ಮಾಡ್ತಾರಲ್ಲ, ಹೈಟೆಕ್ ಚಂದ್ರಕನಂಗೆ ಕಾಣ್ಲಿ ಅಂತಲೇ ಮಾಡ್ತಾರಲ್ಲ, ಅದೇ ಒಂದ್ ಶಕ್ತಿ. ಯಾಕೆ ಅಂತ ಅಂದ್ರೆ ಎಲ್ಲರ ಕೈಲಿ ಮಾಡಕ್ ಆಗ್ತಿಲ್ಲ. ನೀನ್ ಮಾಡ್ಬೋದು ನೋಡೋಣ ಕಾಣಂಗೆ, ಅಥವಾ ನನ್ ಕೈಲಿ ಮಾಡಕ್ ಆಯ್ತದ, ಚಂದ್ರಕನ ಕೈಲಿ ಆಯ್ತದ, ಚಂದ್ರಕ್ ಮಾಡ್ತಾಳೆ ಕಾಣಂಗೆ. ಇಲ್ಲ ನೀನು ಇಲ್ಲಿದ್ದಲ್ಲ ಪಾಪ ಒಬ್ಬರ್ಮೇಲೆ ಅನ್ಯಾಯ ಹೇಳಬಾರ್ದು. ಅನ್ಯಾಯ ಕಣ್ಬೋದೇ ಬಿಡಣ. ಹಂಗೆ ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಒಂದ್ ಒಂದ್ ಶಕ್ತಿ ಅಂತ ಇದ್ದೇ ಇರ್ತದೆ ಒಳಗಡೆ. ಟ್ಯಾಲೆಂಟ್ ಟ್ಯಾಲೆಂಟ್ ಟ್ಯಾಲೆಂಟ್ ಇದ್ದೇ ಇರ್ತದೆ. ಅದು ಅದನ್ನ ನಾವು ಗುರುತ್ ಮಾಡ್ಕೋಬೇಕು ಫಸ್ಟ್, ನನ್ನಲ್ಲಿ ಈ ತರದ ಒಂದ್ ಶಕ್ತಿ ಇದೆ ಅಂತ ಗುರುತ್ ಮಾಡ್ಕೊಂಡು ಅದನ್ನ ಮಾಡ್ತಾ ಹೋಗ್ಬೇಕು. ಆಮೇಲೆ ಈಗ ನನ್ನಲ್ಲಿ ಏನೋ ಒಂದ್ ಶಕ್ತಿ ಇರ್ತದೆ, ನಾನು ಇನ್ನೇನೋ ಒಂದ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗೋದಲ್ಲ. ಮೊದ್ಲು ನಮ್ಮನ್ನ ನಾವು ಅರ್ಥ ಮಾಡ್ಕೋಬೇಕು, ನಮ್ ಶಕ್ತಿ ಏನು ಅಂತ ಅರ್ಥ ಮಾಡ್ಕೊಂಡು, ನಮ್ಗೆ ಏನ್ ಸಾಮರ್ಥ್ಯ ಐತೆ ಅನ್ನೋದು ಅರ್ಥ ಮಾಡ್ಕೊಂಡು ಅದರಲ್ಲೇ ಮಾಡ್ತಾ ಹೋದ್ರೆ ಶಂಕರಣ್ಣ ಏನಾದ್ರು ಒಂದಲ್ಲ ಒಂದ್ ದಿವಸ ಒಂದ್ ಒಳ್ಳೆ ಫಲಿತಾಂಶ ಸಿಕ್ಕೇ ಸಿಕ್ತದೆ. ಅಂದ್ರೆ ಅರಿವೇ ಗುರು, ನಮ್ಮನ್ನ ನಾವು ಹೊರತ್ಕೋಬೇಕು ಅಂತೀಯ. ಹೊರತ್ಕೋಬೇಕು ಅದರಲ್ಲಿ ಇರೋದು ನೋಡಪ್ಪ ಜೀವನದ ಗುಟ್ಟು. ಹಂಗಾಗಿ ಈಗ ನಾನು ಒಬ್ಬನೇ ಅಂತ ಅಲ್ಲ, ಎಲ್ಲರಲ್ಲೂ ಇರ್ತದೆ, ನಿನ್ನಲ್ಲೂ ಇರ್ತದೆ, ಚಂದ್ರಕಾಂತವಲ್ಲೂ ಇರ್ತದೆ, ಎಲ್ಲ ಈ ಜಗತ್ನಲ್ಲಿ ಯಾರು ಹುಟ್ಟವರು ಎಲ್ಲರತ್ರಲ್ಲೂ ಏನಾದ್ರು ಒಂದು ಇದು ಶಕ್ತಿ ಇದ್ದೇ ಇರ್ತದೆ, ಶಕ್ತಿ ಇದ್ದೇ ಇರ್ತದೆ. ಆಮೇಲೆ ನೀನ್ ಹೇಳ್ದಂಗೆ ಅಣ್ಣಯ್ಯ, ಈಗ ನಮ್ಮಿಂದ ನಾವು ನನ್ನ ಹತ್ರ ಇಂಥದ್ದು ಚೆನ್ನಾಗಿದೆ, ನನ್ನ ಹತ್ರ ಶಕ್ತಿ ಐತೆ, ಅಥವಾ ಇಂಥದ್ರಲ್ಲಿ ನಾನು ತುಂಬಾ ಪರವಾಗಿಲ್ಲ ಅಂತ ನಮ್ಮನ್ನ ನಾವು ಗುರ್ತಿಟ್ಕೊಂಡು ಕಂಡಿಟ್ಕೊಳ್ಳದಂಗೆ. ಅದೇ ಕಷ್ಟ ನೋಡು, ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದು ಗೊತ್ತಿಲ್ಲದೇ ಇರೋದ್ರಿಂದಲೇ ಅವ್ರು ಸುಮ್ ಸುಮ್ನೆ ಹಂಗಂಗೆ ಇರ್ತಾರೆ. ಈಗ ನಾನಾಗಿದ್ರಲ್ಲ ಹಂಗೆ ನಿಂದಂಗಲ್ಲ ಬಿಡು, ನೀನ್ ಭಾರಿ ಇದೀಯ ನೀನು ನೋಡ್, ನೀನ್ ಹಿಂಗ ಹೇಳ್ತೀಯ ನೋಡಿದ್ರೆ ನನಗೇನು ಗೊತ್ತಿಲ್ಲ ಗೊತ್ತಿಲ್ಲ. ಇಲ್ಲ ಇಲ್ಲ ಈಗ ನಿನಗೆಲ್ಲ ಗೊತ್ತು, ಚೆನ್ನಾಗಿ ಮಾತಾಡ್ತೀಯಲ್ಲಪ್ಪ, ಅದಕ್ಕಿಂತ ಇನ್ನೇನು ಮಾತೊಂದಿರ ಸಾಕ ಭಂಗ ಮಾಡ್ಬಾರ್ದ. ಅಲ್ಲ ಕಣ್ಣಯ್ಯ, ಎಲ್ಲದನ್ನು ತಿಳ್ಕೊಂಡು ಅಣೆಯ ಹಂಗೆ ಹಿಂಗೆ ಅಂತ ಕೇಳೋದೇ ಸಂಕ್ರಣ, ಮತ್ ಗೊತ್ತಿಲ್ವಾ? ಅಲ್ಲ ಅದು ಗೊತ್ತಿರ್ತದೆ. ಈಗ ನೋಡಪ್ಪ, ಈಗ ನಮ್ಮ ಹತ್ರದ ವಿಶ್ವಾಸ ಗಳಿಸಿದ್ಯಲ್ಲ, ಅದು ಯಾಕೆ ಅಂತ ಅಂದ್ರೆ ಎಲ್ಲರೂ ವಿಶ್ವಾಸ ಮಾಡಕ್ ಆಯ್ತದ ನಮ್ದು ಮಾಡಕ್ಕಾಗಲ್ಲ. ಹಂಗ ನೀನು ಊರಲ್ಲಿ ನಾಲ್ಕು ಜನಕ್ಕೆ ಬೇಕಾದನು ಆತರ ಎಲ್ಲರೂ ಇರಕ್ಲ. ನಾನು ಬರೀ ಬಂಗದ ವಿಷಯ ಅಂತ ಅನ್ಕೊಬಿಟ್ಟಿದ್ದೆ. ಅದು ಏನು ಅಂತ ಅಂದ್ರೆ ಈಗ ನಮ್ ಶಕ್ತಿ ಏನು ಅಂತ ಹೇಳ್ಬಿಟ್ಟು ನಾವು ಗುರುತ್ ಮಾಡ್ಕೊಳ್ಳೋದಲ್ಲ ಶಂಕರಣ್ಣ, ಬೇರೆಯವ್ರು ಗುರುತಿಸ್ಕೊಂಡು. ನಾನು ಇದನ್ನೇ ಕೇಳಕೊಂಡಿತ್ತು. ಯಾಕೆ ಅಂತ ಅಂದ್ರೆ ನನಗಿಂತ ಶಕ್ತಿ ಐತೆ ಅಂತ ನನಗೆ ಗೊತ್ತಾದ ತಕ್ಷಣ ಕಾಣದ ಇರಂಗ ಎರಡು ಕೊಂಬಂದ್ಬಿಡ್ತಾರ ಮ್ಯಾಕ್ ಎತ್ಕೊಳ್ಳೋದು ಹಂಗ. ಅದಕ್ಕೋಸ್ಕರವ ಅದು ಹಂಗೆ, ಅದು ನಮ್ಮಲ್ಲಿ ನಾವೇ ಅದೊಂಥರ ಧ್ಯಾನ ಇದ್ದಂಗೆ, ಒಂದ್ ತಪಸ್ ಇದ್ದಂಗೆ, ನಾನ್ ಏನ್ ಮಾಡಬಲ್ಲೆ, ಏನ್ ನನ್ನಲ್ಲಿ ಶಕ್ತಿ ಇದೆ, ಏನ್ ಸಾಮರ್ಥ್ಯ ಇದೆ, ಏನ್ ನಾ ಭಾರಿ ಚೆನ್ನಾಗಿ ಮಾಡ್ತೀನಿ ಅನ್ನೋದ್ ಗುರುತ್ ಮಾಡ್ಕೊಂಡು ಮಾಡ್ತಾ ಹೋಗೋದಷ್ಟೇ. ಅದನ್ನ ನಾಲ್ಕಾರು ಜನಕ್ಕೆ ಹೇಳಕ್ ಹೋಗೋದಲ್ಲ, ನಾನು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅದೇನೋ ಒಂದು ಗಾದೆ ಹೇಳ್ತಾರೆ, ಈ ಉಣ್ಣ ಮುಂಟ ಬಾಳೆ ಹಾಕ್ತೀನಿ ಬದನೆ ಹಾಕ್ತೀನಿ ಅಂತಿದ್ದಂತೆ, ಅಂತಿದ್ದ ಉಂಡಾದ್ಮೇಲೆ ನಾನು ಗೆಂಡೆ ಹಾಕ್ತೀನಿ ಅಂತರೂ ಇರ್ತಾರೆ. ಹಂಗ ಅದಕ್ಕೋಸ್ಕರವ ಈ ನಾವು ಮಾಡ್ತಾ ಹೋಗೋದು ಶಂಕರಣ್ಣ, ಮಾಡ್ತಾ ಹೋದಾಗ ನಾವು ಒಂದಲ್ಲ ಒಂದ್ ದಿವಸ ಪ್ರತಿಫಲ ಇದ್ದೇ ಇರ್ತದೆ. ಈಗ ಪ್ರತಿಫಲ ಅಂದಿದ್ದಕ್ಕೆ ನಂಗೊಂದು ನೆನಪಾಯ್ತು, ನಾನು ಆಗ್ಲೇ ನಮ್ಮ ಚಂದ್ರಕನ ಏನ್ ಕೇಳ್ತಿದ್ದೆ ಅಂತಂದ್ರೆ ಅಣ್ಣ, ಈಗ ನೋಡು ಬಾ ಅಂತಂದ್ರೆ ಈಗ ಇನ್ನೇನು ಬೇಸಿಗೆ ಕಳೆಯಕಾಯ್ತು, ಮುಂಗಾರು ಬರಕಾಯ್ತು, ಇನ್ನೊಂದು 15 ತಿಂಗಳಲ್ಲಿ ಹಿಡಿದೇ ಬಿಡ್ತದೆ ಅಥವಾ ಶುರು ಆಯ್ತದೆ ಮಳೆ ಗೊತ್ತಿಲ್ಲ. ನೀ ಕಣಂಗೆ ಎರಡೆರಡು ಮೂರ್ಕ್ಕೆ ಉತ್ತಿದ್ಯಾ, ನಾನು ಉತ್ಕೊಂಡಿದ್ದೀನಿ, ಇನ್ನ ನೀನ್ ಹೇಳ್ದಂಗೆ ಇನ್ನೊಂದು ಅಥವಾ ಎರಡು ಮಳೆ ಆದ್ರೆ ಬೀಜ ತರದಯ ಹಾಕದೆಯ. ಆದ್ರೆ ಈ ಸಲ ಹೊಸಿ ಬೇರೆ ಬೇರೆ ತರದ ಬೆಳೆಗಳೇ ಅವು ಮಾಡ್ಬೇಕು ಅಂತ ಅನ್ಕೊಂಡು ಏನೋ ಯೋಚನೆ ಮಾಡ್ತಾ ಇದೀನಿ. ದೂರ ಆಲೋಚನೆ ಆಮೇಲೆ ತಪ್ಪು ತಿಳ್ಕೊಬಿಟ್ಟಿಯ ದೂರಾಲೋಚನೆ ಅಂತವ. ಅದಕ್ಕೆ ಈಗ ಚಂದ್ರಕ್ಕನ್ ಕೇಳ್ದೆ, ಅಕ್ಕ ಬ್ಯಾಂಕ್ ಕಡೆಗೆ ಏನಾರು ಹೋಗಿದ್ದ ಅಂತ. ಸಾಕಾಗ್ಬಿಟ್ಲು, ಎಷ್ಟೇ ರೈಟ್ ಹಾಕಲ್ವಾ, ಎಲ್ಲಾರು ದುಡ್ಡಿಟ್ಟು ಕೇಳೋನು ಅಂತವ. ಕೇಳಿದ ತಕ್ಷಣ ಅಂತಾಳೆ, ಹೋಗಿದ್ದೆ ಅಕೌಂಟ್ ಅಲ್ಲಿ ದುಡ್ಡಿಲ್ಲ ಅಂತವಳೆ. ನೋಡ್ಕೊಂಬರಕ್ ಹೋಗಿದ್ದೆ ಇಲ್ಲ ಇಲ್ಲ ಅಲ್ಲ, ಆಕ್ಚುಲಿ ಅವಳು ಹೋಗಿದ್ದೆ ಅದಕ್ಕೆ. ಏಟೈತಂದ್ರೆ ಅವಳಿಗೆ ಸರಿಯಾಗಿ ಆ ಹೈಟೆಕ್ ಮೊಬೈಲ್ ಇತ್ತಲ್ಲ ಅದ್ರಲ್ಲಿ ದೊಡ್ಡ ದೊಡ್ಡದ ಕಂಡಿಲ್ಲ ಅವಳು ಸರಿಯಾಗಿ. ಮೆಸೇಜ್ ಬತ್ತಲ್ಲಪ್ಪ ಎಷ್ಟಿರ್ತದೆ ಅಂತ ನೋಡಿಲ್ವಲ್ಲ ಅದ. ಓ ಹಂಗೆ ಅಂದ್ರೆ ಗಾಬರಿನಲ್ಲಿ ಅಕ್ಕಪಕ್ಕದ ಯಜಮಾನ್ ಗೇನವ್ರು ಗೊತ್ತಾಗ್ಬಿಟ್ರೆ ಅಂತವ. ಜೂಮಾಕ ನೋಡ್ದನೆಯಾ ಇವಳೆ ಹೋಗಿ ಶಿವಕಾಮಕ್ಕೆ ಹೋಗೋಳೆ ಹಂಗೆ. ಆಮೇಲೆ ಕೇಳ್ದೆ, ಕೇಳ್ರಿ ದುಡ್ಡಿಲ್ಲ ಅಂತಂದ್ಲು. ಅದಕ್ಕೆ ಎಷ್ಟು ಬೇಕಾಯ್ತದ ಹೇಳು, ಸಹಕಾರ ಮಾಡಕಲ್ವ ಅಂತಂದ್ಲು. ಅದಕ್ಕೆ ನಾನು ನೋಡವ 500,000 ಕೊಟ್ಬಿಟ್ಟು ನಾನು ಸುಮ್ಮನೆ ಸಮಾಧಾನ ಮಾಡ್ಬೇಡ, ನಂಗೆ ಉಸಿ ಜಾಸ್ತಿ ದುಡ್ಡು ಬೇಕು, ನೋಡೋಣ ಹಣ ಏನ್ ಕೇಳ್ತೀನಿ, ಹಣ ಏನಾರು ಉಸಿ ಕೊಡ್ತಾನೆ ಅಂತಂದ್ರೆ ನೀನು ಉಸಿ ಕೊಡು, ಒಂಚೂರು ಹೆಚ್ಚಿಗೆ ಅವು ಏನಾದ್ರು ಬೆಳೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತಂದೆ. ಅದಕ್ಕೇನಾದ್ರು ಉಸಿಗಿಸಿ ದುಡ್ಡು ಕೊಡ್ತೀಯಾ ಅಥವಾ ಕೊಡಿಸ್ತೀಯಾ, ಏನ್ ಮಾಡ್ತೀಯ ನೋಡಪ್ಪ. ಈಗ ದುಡ್ಡು ಕೊಡ್ತೀಯಾ ಕೊಡಿಸ್ತೀಯಾ ಅಂತ ಅಂದಾಗ ನನಗೊಂದು ನೆನಪಾಯ್ತು ಶಂಕರಣ್ಣ, ಈಗ ಚಂದ್ರಕ್ಕನ್ನ ನಾವೇನು ಕೈ ಬಿಡೋದು ಬೇಡ. ಯಾಕೆಂತಂದ್ರೆ ಒಂದಲ್ಲ ಒಂದ್ ದಿವಸ ಬೇಕೇ ಬೇಕು, ಬೇಕು ಬೇಕು ಇವಳು ಬೇಕು ಮೀನಕ್ನ ಬೇಕು. ಯಾಕೆಂತಂದ್ರೆ ಇವೇ ಎರಡು ಬ್ಯಾಂಕ್ ಇದ್ದಂಗೆ, ನಮ್ಗೆ ಎರಡು ಎಟಿಎಂ ಬ್ಯಾಂಕ್ ಅಂದ್ಬಿಡು. ಯಾಕೆ ಅಂತ ಅಂದ್ರೆ ಒಂದು ರಿಸರ್ವ್ ಬ್ಯಾಂಕ್, ಇನ್ನೊಂದು ಸೆಂಟ್ರಲ್ ಬ್ಯಾಂಕ್ ಇದ್ದಂಗೆ, ನಮ್ಗೆ ಬಾರಿ ಉಪಯೋಗ ಬರ್ತದೆ. ಮೀನಕ ರಿಸರ್ವ್ ನಮ್ಮ ಚಂದ್ರಕ ಸೆಂಟ್ರಲ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಇರ್ಲಿ. ನಾನು ಏನ್ ಹೇಳಕ್ ಹೊರಟೆ ಅಂತ ಅಂತ ಅಂದ್ರೆ, ಈಗ ಈಗ ಮೊನ್ನೆ ಇದಿತ್ತಲ್ಲಪ್ಪ ಏನು ಈ ಪಂಚಾಯತ್ ರಾಜ್ ದಿವಸ ಅಂತ ಹೇಳ್ಬಿಟ್ಟು ಒಂದಿತ್ತು ನೋಡು, ಪಂಚಾಯತ್ ರಾಜ್ ದಿವಸ ಭಾನುವಾರ ಇದ್ದಂಗಿತ್ತಲ್ಲ. ಭಾನುವಾರ ಯಾಕಿತ್ತು ಅಂತ ಅಂತಂದ್ರೆ, ಈ April 24 ಐತಲ್ಲ, ಅದು ಈ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಐತಲ್ಲ. ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಅಂದ್ರೆ ಇನ್ನೇನು ಅಲ್ಲ, ಈ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೇ ಇದ್ಕೊಂಡು ಇಡೀ ದೇಶ ರಾಜ್ಯ ಎಲ್ಲ ಉದ್ದಾರ ಮಾಡಕ್ಕಾಗಲ್ಲ, ಅವ್ರವ್ರ ಉದ್ದಾರ ಅವ್ರವ್ರೇ ಮಾಡ್ಕೋಬೇಕು ಅಂತ ಅಂತ ಅನ್ಕೊಂಡು, ಈ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಅಂತ ಹೇಳ್ಬಿಟ್ಟು ಮೂರು ಗೊತ್ತಲ್ಲ ನಿಂಗೆ, ಎಲೆಕ್ಷನ್ ಅಲ್ಲಿ ನಡೀತಾ ಇರ್ತದ, ಇವು ಮೂರು ಸ್ತರದಲ್ಲಿ ಮಾಡೋರೆ ಅಂತ ಅಂದ್ರೆ ಅಧಿಕಾರ ವಿಕೇಂದ್ರೀಕರಣ ಆಗ್ಬೇಕು ಅಂತ ಹೇಳ್ಬಿಟ್ಟು. ಎಲ್ಲ ನಾನೇ ಇಟ್ಕೊಂಡು ಕೂತ್ಕೊಳ್ಳೋದಿಲ್ಲ, ಎಲ್ಲನೂ ನಾನೇ ಮಾಡೋದಲ್ಲ, ಶಂಕರಣ್ಣಂಗೊಂದು ಜವಾಬ್ದಾರಿ ಕೊಡೋಣ, ಚಂದ್ರಕ್ಕಂಗೊಂದು ಜವಾಬ್ದಾರಿ ಕೊಡೋಣ, ಅಣ್ಣಂಗೊಂದು ಜವಾಬ್ದಾರಿ ಕೊಡೋಣ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಇದಕ್ಕೆ ಒಂದು ಸಾಂವಿಧಾನಿಕವಾಗಿ ಕೊಟ್ಬಿಟ್ಟವ್ರದ ಅಂದ್ರೆ ಅಂತ ಅಂದ್ರೆ ಅದು ಅಲ್ಲಿ ತೀರ್ಮಾನ ಮಾಡ್ತಾರೆ, ಪಾರ್ಲಿಮೆಂಟ್ ಇರ್ತದಲ್ಲ, ತೀರ್ಮಾನ ಮಾಡ್ಬಿಟ್ಟು ಸಾಂವಿಧಾನಿಕವಾಗಿ ಅಂತ ಅಂತ ಅಂದ್ರೆ ಇದು ನಾಲ್ಕು ಜನ ಒಪ್ಪಿ ಕೊಟ್ರ ಅಂತದ್ದು, ಇದನ್ನ ಯಾರು ಪ್ರಶ್ನೆ ಮಾಡ ಅಂತದ್ದಲ್ಲ. ಸಿಂಧು ಆಗೈತೆ ಅಂತವ, ಇದು ಇವತ್ತು ಬೇಕು ನಾಳಿಕೆ ಬೇಡ ಅಂತ ಹೇಳಲ್ಲ, ನಾಳಿಗೆ ಬೇಡ ಅಂತ ಅಂದ್ರು ಆ ನಾಲ್ಕು ಜನವೇ ಒಪ್ಕೋಬೇಕಲ್ಲಿ, ಆ ತರ ಮಾಡ್ಕೊಂಡು ಇದಕ್ಕೊಂದು ಸಾಂವಿಧಾನಿಕವಾಗಿ ಕೊಟ್ಬಿಟ್ಟವ್ರೆ ಅಂತ ಅಂದ್ರೆ ಇವ್ರಿಗೂ ಅಧಿಕಾರ ಇದೆ, ಸಾಂವಿಧಾನಿಕವಾಗಿ ಅಧಿಕಾರ ಇದೆ ಅಂತ ಅಂತ ಅಂದ್ರೆ ನಾನು ಪ್ರಜೆಯಾಗಿ ಸಾಂವಿಧಾನಿಕವಾಗಿ ನನ್ಗೆ ಏನ್ ಅಧಿಕಾರ ಇರ್ತದೋ ಅದೆಲ್ಲಾನು ಚಲಾವಣೆ ಮಾಡಬಹುದು ಅನ್ನೋ ತರದಲ್ಲಿ ಅದನ್ನು ಸಾಂವಿಧಾನಿಕವಾಗಿ ಕೊಟ್ರಲ್ಲ, ಆ ಸಾಂವಿಧಾನಿಕವಾಗಿ ಕೊಟ್ಟಂತ ದಿವಸನ, ಅದನ್ನು ಒಪ್ಕೊಂಡಂತ ದಿವಸನ ನಾವು ಪಂಚಾಯತ್ ರಾಜ್ ದಿವಸ ಅಂತ ಹೇಳಿ ಕರಿತೀವಿ. ಈ ಸರಿ ಏನ್ ಮಾಡ್ಬಿಟ್ಟವ್ರೆ ಅಂತ ಅಂದ್ರೆ ನಮ್ಮ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರ ಎಲ್ಲ ಸೇರ್ಕೊಂಡು ಇದು ಬರೀ ನಾವು ಸುಮ್ಮನೆ ಆಚರಣೆ ಮಾಡಿದ್ರೆ ಸಾಲದು, ಏನು ಇವತ್ತು ಜನಕ್ಕೆ ಏನ್ ಬೇಕು, ಹಳ್ಳಿ ಭಾಗದಲ್ಲಿ ಏನ್ ಬೇಕು, ರೈತರಿಗೆ ಏನ್ ಬೇಕು, ಇವ್ರಿಗೊಂದಷ್ಟು ನಾವು ನೆರವಾಗಬೇಕು, ವಿಶೇಷವಾಗಿ ರೈತರಿಗೆ ನೆರವಾಗಬೇಕು ಅಂತ ಹೇಳ್ಬಿಟ್ಟು ಈ ಪಂಚಾಯತ್ ರಾಜ್ ದಿವಸದ ಅಂಗವಾಗಿ ಅವತ್ತಿನಿಂದ ಒಂದು ವಾರದವರೆಗೂ ಕಿಸಾನ್ ಭಾಗೀದಾರಿ ಪ್ರಾಥಮಿಕತಾ ಹಮಾರಿ ಅಂದ್ರೆ ಅಂತ ಅಂದ್ರೆ ಈ ರೈತರ ಪಾಲುದಾರಿಕೆ ನಮ್ಮ ಪ್ರಥಮ ಆದ್ಯತೆ. ರೈತರಿಗೆ ಏನ್ ಸಿಗ್ಬೇಕು ಅದು ಅದನ್ನ ನಾವು ಕೊಡೋ ಅಂತದ್ದು ನಮ್ದು ಮೊದಲನೇ ಕೆಲಸ ಅಂದ್ರೆ ಸರ್ಕಾರದ್ದು ಅಂತ ಅಂತ ಅಂತಕೊಂಡು April 24 30 ತಾರೀಕಿನವರೆಗೂ ಒಂದು ಅಭಿಯಾನ ಇಟ್ಕೊಬಿಟ್ಟವ್ರೆ. ಈ ವಾರ ಪೂರ್ತಿ ಮಾಡೋರೆ ಅಂತ, ಈ ವಾರ ಪೂರ್ತಿ ನಾಳೆ ಒಂದಿನ ಸೇರ್ಕೊಂಡು, ನಾಳೆ ಒಂದ್ ದಿವಸ ಅದು ನೀನ್ ಹೇಳ್ದಲ್ಲಪ್ಪ ನೀನು ಕಳೆದ ಭಾನುವಾರ ಅಂತ ಹೇಳ್ಬಿಟ್ಟು ಅವತ್ತಿಂದಲೇ ಶುರು ಆಗೈತೆ. ಅವತ್ತಿಂದಲೇ ಶುರು ಮಾಡ್ಕೊಂಡು ಈ ವಿಶೇಷವಾಗಿ ಏನ್ ಮಾಡ್ಬಿಟ್ಟವ್ರೆ ಅಂತ ಅಂತ ಅಂದ್ರೆ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಇತ್ತಲ್ಲ, ನಾನು ಹಿಂದೊಂದ್ ಸರಿ ನಿಂಗೆ ಹೇಳಿದ್ದೆ ನೆನ್ಪಿರ್ಬೇಕು. ಅದೇನೋ ಅದೇ ಸಾಲ ತಗೊಳ್ಳೋದು ಹೇಳ್ದಂಗಿತ್ತಲ್ಲ, ಸಾಲ ತಗೊಳ್ಳೋದು ಅಂತ ಅಂದ್ರೆ ನಿನಗ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಟ್ಟವ್ರೆ ಅಂತ ಅಂದ್ರೆ ನಿನ್ಗೆ ಇಷ್ಟು ಸಾಲ ಸ್ಯಾಂಕ್ಷನ್ ಆಗೈತೆ ಅಂತ ಹೇಳ್ಬಿಟ್ಟು. ಈ ಕಾರ್ಡ್ ಅಂದ್ರೆ ಎಟಿಎಂ ಹಂಗ ಇರ್ತದ? ಎಟಿಎಂ ಅಂತ ಅಂದ್ರೆ ಎಟಿಎಂ ತರನೆ ಅದೊಂದು ಕಾರ್ಡ್, ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಅಂದ್ರೆ ಈ ಸಾಲ ಬೆಳೆ ಸಾಲ ಬೆಳೆ ಸಾಲ ಕೊಡ ಅಂತದ್ದು ಅಂತ ಹೇಳಿದ್ರು. ಸಾಲಕ್ಕ ಕಾಯ್ಕೊಂಡು ಅಲ್ಲಿದ್ರು ಬದ್ಲು ಒಂದೇ ಸಲ ದುಡ್ಡು ಕೊಡ್ತಾರೆ ಅಂತ ಅಂದ್ರೆ ಈಗ ನಿನ್ಗೆ ಎಷ್ಟು ಜಮೀನ್ ಐತೆ ಅದ್ರಲ್ಲಿ ಏನ್ ಬೆಳಿತೀಯ ಅದ್ರ ಮೇಲೆ ತೀರ್ಮಾನ ಮಾಡ್ಕೊಂಡು ನೀನ್ ಶುಂಠಿ ಬೆಳೆಯೋದಾದ್ರಿಷ್ಟು, ಭತ್ತ ಬೆಳೆಯೋದಾದ್ರಿಷ್ಟು, ರಾಗಿ ಬೆಳೆಯೋದಾದ್ರಿಷ್ಟು, ಬಾಳೆಕಾಯಿ ಬೆಳೆಯೋದಾದ್ರಿಷ್ಟು, ಆಲೂಗಡ್ಡೆ ಬೆಳೆಯೋದಾದ್ರಿಷ್ಟು ಅಂತ ಅನ್ಕೊಂಡು ಫಿಕ್ಸ್ ಮಾಡಿರ್ತಾರ ಅವ್ರು. ಅಂದ್ರೆ ಎಲ್ಲಾ ತರದ ಬೆಳೆಗೂ ಕೊಡ್ತಾರ? ಎಲ್ಲಾ ತರದ ಬೆಳೆಗೂ ಒಂದು ಎಕರೆಗೆ ಎಷ್ಟು ಖರ್ಚಾಯ್ತದೆ ಅಂತ ಲೆಕ್ಕಾಚಾರ ಮಾಡಿ ನೀನ್ ಒಂದ್ ಎಕರೆಗೆ ಆಲೂಗಡ್ಡೆ ಹಾಕ್ತೀಯ ಅಂತ ಅಂದ್ರೆ ಒಂದ್ ಎಕರೆಗೆ ಇಷ್ಟು ಅಂತ ಇರ್ತದೆ, ಏನೋ 20,000-30,000 ಇರ್ತದೆ. ನೀನ್ 2 ಎಕರೆ ಅಂತ ಅಂದ್ರೆ 30,000 ಅಂತ ಅಂದ್ರೆ ನಿಂಗೆ 60,000 ಸ್ಯಾಂಕ್ಷನ್ ಮಾಡ್ತಾರೆ. ಅಲ್ಲ ಈಗ ನನಗೆ ಒಂದು ಸಣ್ಣದೊಂದಲ್ಲಿ ಒಂದು ಡೌಟ್, ನಾನು ಮೊದಲನೇದಾಗಿ ನಿನ್ ಕೇಳಿತ್ತು ದುಡ್ಡು ಕೊಡು ನಮ್ ಕೊಡಿಸು ಅಂತವ, ಎರಡನೇದು ಈಗ ಹೇಳ್ತಿದ್ಯಾ 2 ಎಕರೆ ಇದ್ರೆ ಇಷ್ಟು, 1 ಎಕರೆ ಇದ್ರೆ ಇಷ್ಟು ಅಂತವ. ನಾನಾದ್ರೆ ಒಂದು 5 ಎಕರೆ ಐತಲ್ಲ, ನಾನು ಬೇರೆ ಬೇರೆ ತರದೆಲ್ಲ ಬೆಳಿತೇನಪ್ಪ, ಒಂದೇ ಬೆಳೆ ಬೆಳೆಯಕಲ್ಲ. ಆಗ ಅವಾಗ ಅದಕ್ಕೆ ಲೆಕ್ಕ ಹಾಕ್ತಾರೆ. ನೀನ್ ಒಂದೆಕರೆ ಶುಂಠಿ ಹಾಕ, ಒಂದೆಕರೆ ಜೋಳ ಹಾಕ, ಓ ಅಲ್ಲೂ ಎರಡೆಕರೆ ಗೆಂಡೆ ಹಾಕ, ಇನ್ನೊಂದೆಕರೆ ಬಾಳೆ ಹಾಕ. ಅಂದ್ರೆ ನನಗೆ ಎಷ್ಟೆಕರೆ ಏನೇನ್ ಬೆಳಿತೀನಿ ಅದಕ್ಕೆ ಸಬ್ ಸಪರೇಟ್ ಆಗಿ ಇಂಥದ್ದು ಇಂತಿಂತದ್ ಬೆಳಿತಾವ್ ಶಂಕರಣ್ಣ, ಇಂತಿಂತದ್ ಇಷ್ಟ ಆಯ್ತದೆ ಅಂತ ಹೇಳ್ಬಿಟ್ಟು ಅವ್ರ ಮೊದ್ಲೇ ಫಿಕ್ಸ್ ಮಾಡಿರ್ತಾರೆ, ಲೆಕ್ಕಾಚಾರ ಮಾಡಿಟ್ಟು. ಸ್ಕೇಲ್ ಆಫ್ ಫೈನಾನ್ಸ್ ಅಂತ ಹೇಳ್ಬಿಟ್ಟು ಅದೇನ್ ಬರೀ ನನ್ನಂತರಲ್ಲ, ಜಿಲ್ಲಾಧಿಕಾರಿಗಳೇ ಕೂತ್ಕೊಂಡು ಅವ್ರ ಅಧ್ಯಕ್ಷತೆಯಲ್ಲಿ ಬೇರೆ ಬೇರೆ ಸೇರಿಸ್ಕೊಂಡು ಗೆಂಡೆ ಬೆಳೆಯಕ್ ಎಷ್ಟ ಆಯ್ತದೆ, ಬಾಳೆ ಬೆಳೆಯಕ್ ಎಷ್ಟ ಆಯ್ತದೆ, ಶುಂಠಿ ಬೆಳೆಯಕ್ ಎಷ್ಟ ಆಯ್ತದೆ, ರಾಗಿ ಬೆಳೆಯಕ್ ಎಷ್ಟ ಆಯ್ತದೆ, ಭತ್ತ ಬೆಳೆಯಕ್ ಎಷ್ಟ ಆಯ್ತದೆ, ಇಷ್ಟ ಖರ್ಚು ಬರ್ಬೋದು ಅಂದಾಜು ಮಾಡ್ಕೊಂಡು ಅದ್ರ ಮೇಲೆ ನಿನ್ಗೆ ಇಷ್ಟು ಕೊಡ್ತಾ ಅಂತ ಹೋಯ್ತಾರೆ. ನಿನ್ಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಟ್ರು ಅಂತ ಅಂತ ಅಂದ್ರೆ ನೀನ್ ಯಾವ ಬೆಳೆ ಬೆಳಿತಿದ್ಯಾ ಅಂತ ಹೇಳ್ಬಿಟ್ಟು ನಿನ್ ಪಾಣಿಪಟ್ಟ ಇಸ್ಕೊಂಡು ಇಂಥದ್ ಬೆಳಿತಾನೆ ಅಂತ ಅಂತ ಅಂತ ಅನ್ಕೊಂಡು ಅಷ್ಟು ದುಡ್ಡು ಸ್ಯಾಂಕ್ಷನ್ ಮಾಡ್ಬಿಡ್ತಾರೆ. ಈಗ ನಾ ಕೇಳಿತ್ತು ಸಾಲ ಕೊಡು ಇಲ್ಲ ಕೊಡಿಸು ಅಂತವ, ಈಗ ನೀನ್ ಹೇಳ್ತಿರೋದು ಬ್ಯಾಂಕ್ ಅವ್ರೆ ನಮಗೆ ಸಾಲ ಕೊಡ್ತಾರೆ ಅಂತವ. ಬ್ಯಾಂಕ್ ಅವ್ರು ನಿನ್ ಅಕೌಂಟ್ ಬಂದು ಬಿದ್ಬಿಡ್ತದ ದುಡ್ಡು, ಅದು ಹಂಗಂತ ಅಂತ ಅನ್ಕೊಂಡು ನೀನ್ ತಗೊಂಡು ಪ್ಯಾಟ್ಗೆ ಹೋಗೋದು ಅವೆಲ್ಲ ಮಾಡೋದಲ್ಲ, ಹಂಗಲ್ವಾ? ಯಾಕ್ ಕೊಟ್ಟಿರ್ತಾರೋ ಅದೇ ಕೆಲ್ಸಕ್ಕೆ ನೀನ್ ಬಳಕೆ ಮಾಡ್ಬೇಕಲ್ಲ. ಇನ್ನೂ ಒಂದ್ ಲಾಡ್ ಬಿತ್ತೀಗ ಅದೇ ಕೆಲ್ಸಕ್ಕೆ ಬಳಕೆ ಮಾಡ್ಬೇಕು ಅಂತ ಅಂದ್ರೆ ಏನ್ ಬ್ಯಾಂಕ್ ತರ್ ಬಂದ್ಬಿಟ್ಟು ಹಿಂದೆ ಮುಂದೆ ಓಡಾಡಕಲ್ಲ ನಿನ್ನ. ನೀನ್ ಅದಕ್ಕೆ ತಗತವನೋ, ಗೊಬ್ಬರ ತಗತವನೋ, ಬೀಜ ತಗತವನೋ, ಕಳೆನಾಶಕ ತಗತವನೋ ಅಂತ ಹೇಳ್ಬಿಟ್ಟು ಅಲ್ದಾಡಕ್ಲ. ಅದೇನು ಅಂತ ಅಂದ್ರೆ ನೀನ್ ಯಾವ ಉದ್ದೇಶಕ್ಕೆ ಸಾಲ ತಗೊಂಡಿರ್ತೀಯೋ ಅದೇ ಉದ್ದೇಶಕ್ಕೆ ಬಳಕೆ ಮಾಡಿದಾಗ ಮಾತ್ರ ಆ ಸಾಲ ತೀರ್ಸ ಅಂತ ಒಂದು ಕೆಪಾಸಿಟಿ ಬರ್ತದೆ. ಅಂದ್ರೆ ನಾನೀಗ ಶುಂಠಿ ಬೆಳಿತೀನಿ ಅಂತ ತಗೊಂಡಿರ್ತೀನಿ, ಅದ್ಯಾಕಂದ್ರೆ ಒಳ್ಳೆ ದುಡ್ಡು ಬರ್ತದೆ ಅಂತಂದ್ರ ನಾನು ಆ ಜಾಗದಲ್ಲಿ ಏನಾದ್ರು ಬೇರೆ ಬೆಳೆ ಮಾಡ್ಬಿಟ್ರೆ, ಅಲ್ಲ ಈಗ ಬೇರೆ ಬೆಳೆ ಮಾಡ್ಬಿಟ್ರೆ ನಂಗೆ ಆ ಬೆಳೆದಲ್ಲಿ ಜಾಸ್ತಿ ದುಡ್ಡು ಬರೋಕಲ್ಲ, ಸಾಲ ತೀರ್ಸಕ್ಕಾಗಲ್ಲ. ಅದು ಒಂದು ನೀನು ಸಾಲ ಕೊಟ್ಟವ್ರೆ ಅಂತ ಅಂತ ಅನ್ಕೊಂಡು ಹಬ್ಬ ಮಾಡೋದು ಆಯ್ತಾ, ಜಾತ್ರೆಗೆ ಹೋಗೋದು, ಆಮೇಲೆ ಎಂತದ್ದು ತೀರ್ಥಯಾತ್ರೆ ಹೋಗೋದು, ಪಾದಯಾತ್ರೆ ಹೋಗೋದು, ಅದು ದುಡ್ಡು ಖರ್ಚು ಮಾಡೋದು. ಮನೆಯವರಿಗೆ ನೀನೊಂದು ನಾಲ್ಕು ಒಳ್ಳೆ ಬಿಳಿ ಶರ್ಟ್ ಹೊಲ್ಸ್ಕೊಂಡು ನಾಲ್ಕು ಪ್ಯಾಂಟ್ ತಗೊಂಡು ಓಡಾಡ್ಬಿಟ್ರೆ ಅದು ಸಾಲ ತೀರ್ಸಕ್ಕಾಗಲ್ಲ. ಅದಕ್ಕೋಸ್ಕರ ನೀನ್ ಬೆಳೆಗೆ ಅಂತ ತಗೊಂಡಿರ್ತೀಯಲ್ಲಪ್ಪ, ಬೆಳೆನೆ ಬೆಳಿಬೇಕು, ಬೆಳೆ ಬೆಳೆದ್ರೆ ಮಾತ್ರವ ಅದು ಮತ್ತೆ ನಿನಗೆ ಸಾಲ ವಾಪಸ್ ತೀರಿಸಬಹುದು ಅಂತ ಹೇಳ್ಬಿಟ್ಟು ಪಾಣಿಪಟ್ಟ ಇರ್ತಾವಲ್ಲ, ಈಗ ಪಾಣಿ ನೋಡೆ ಕೊಡೋದವ್ರು ಅಲ್ಲ ಕಣ್ಣಣ್ಣ. ಈಗ ಮಧ್ಯ ಈಗ ಇವಾಗ ಹಣೆ ಏನಾರ ಶರ್ಟ್ ವಾಸ್ಕೋಬಿಟ್ಟ ಅಂದ್ರೆ ಗೊತ್ತಿರಲ್ಲ ಅವ್ರಿಗೆ, ಏನ್ ಗೊತ್ತಿತ್ತೆ ಏನೋ ಗೊತ್ತಿರಲ್ಲ ಅಲ್ವಾ. ಈಗ ಮಧ್ಯ ಬಂದೇನಾರವ ವಲ್ತಕ್ಕೆ ಏನಾರ ಬರ್ತಾರ, ಅಲ್ದಕ್ಕೇನ್ ಬರೋದಿಲ್ಲ ಅವ್ರು, ಒಂದ್ ನಂಬಿಕೆ ನಂಬಿಕೆ ಇರ್ತದಲ್ಲವ. ಈಗ ಈಗ ನೋಡು, ಈಗ ನಮ್ಮೂರಲ್ಲಿರೋದು ಒಂದ್ ಬ್ಯಾಂಕ್, ಎಲ್ಲಾರ ಹೊಲಕ್ಕೂ ನೀನ್ ಹೋಗು ಹೋಗು ಅಂತ ಅದು ಏನ್ ಬ್ಯಾಂಕ್ ಅಂತ ನಮ್ಮೂರ್ಗ ಒಂದೇ ಅಲ್ಲ, ಈ 10-12 ಊರು ಸೇರ್ಕೊಂತವೆ, 12 ಊರ್ಗು ಹೋಗರ ಯಾರು ತಿರ್ಗಾರ ಯಾರು. ಹಂಗಾಗಿ ಏನ್ ಬರ್ತಾರೆ ಅಂತ ಅಲ್ಲ, ಅದು ನಮ್ಗೊಂದು ಮನಸಾಕ್ಷಿ ಇರ್ಬೇಕು, ಆತ್ಮಸ್ಥೈರ್ಯ ಅಂತೀವಲ್ಲ, ಅಂತದಕ್ಕೆ ಖರ್ಚು ಮಾಡಿದ್ರೆ ಅಂತದಕ್ಕೆ ಖರ್ಚು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆತರ ಮಾಡ್ಕೊಂಡು ಮಾಡಿ ಅಂತ ಹೇಳ್ಬಿಟ್ಟು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಡ್ತಾವ್ರೆ. ಅಂದ್ರೆ ಈಗ ವಿಶೇಷ ಏನು ಅಂತ ಶಂಕರಣ್ಣ ಹೇಳ್ಬಿಡ್ತೀನಿ ಕೇಳ್ಬಿಡು, ಇಷ್ಟು ದಿವಸ ನೀನ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ತಗಬೇಕು ಅಂತ ಅಂದ್ರೆ ಸ್ವಲ್ಪ ಕಷ್ಟ ಇತ್ತು, ಈ ವಾರದೊಳಗೆ ಅಂದ್ರೆ ನಾಳೆ ಒಳಗೆ ನೀನ್ ಅಪ್ಲೈ ಮಾಡಿದೆ ಅಂತ ಅಂದ್ರೆ ಅದೇ ಕೆಲಸ ಈಗ ಅವ್ರಿಗೆ ಬ್ಯಾಂಕ್ದವ್ರಿಗೆ, ನೀವು ಬಂದವರಿಗೆಲ್ಲ ಕೊಡ್ಬೇಕು. ಬಂದವರಿಗೆಲ್ಲ ಅಂತಂದ್ರೆ ಅದಕ್ಕೆಲ್ಲ ಮಾನದಂಡಗಳವೆ, ಅರ್ಹತೆ ಇಂಥವೆಲ್ಲ ಇರ್ತವೆ ಆಯ್ತಾ, ಅವೆಲ್ಲ ನೋಡ್ಕೊಂಡು ಈಗ ನಿನ್ಗೆ ಪಾಣಿಪಟ್ಟ ಇರ್ಬೇಕು, ಜಮೀನ್ ಇರ್ಬೇಕು, ಆಮೇಲೆ ನೀನು ಬೆಳಗಾರ ಆಗಿರ್ಬೇಕು. ಇದ್ರ ಜೊತೆಗೆ ಇನ್ನೊಂದ್ ಏನ್ ಮಾಡ್ಬಿಟ್ಟವ್ರೆ ಅಂತ ಅಂತಂದ್ರೆ, ಈಗ ಈ ಜಮೀನ್ ಇರಕ್ಕಲ್ಲಪ್ಪ ಕೆಲವ್ರಿಗೆ, ಅವನು ಒಂದ್ ನಾಲ್ಕ ಕುರಿ ಸಾಕೊಂಡಿರ್ತಾನೆ, ಒಂದ್ ನಾಲ್ಕು ದನ ಸಾಕೊಂಡಿರ್ತಾನೆ, ಒಂದು 20 ಕೋಳಿ ಸಾಕೊಂಡಿರ್ತಾನೆ, ಅವನಿಗೂ ಕೊಡ್ತಾರೆ ಈಗ ಜಮೀನು ಅಂತ ಅಂದ್ರೆ ಈ ಕೃಷಿ ಸಂಬಂಧಿ ಚಟುವಟಿಕೆಗಳು ಅಂತ ಹೇಳ್ಬೋದು. ಅದಕ್ಕೆ ಕೃಷಿ ಸಂಬಂಧಿ ಚಟುವಟಿಕೆಗಳಿಗೆ ಈಗ ಅವನು ಅದೆಲ್ಲ ಕೃಷಿಗೆ ಬರ್ತದಲ್ಲಪ್ಪ ಹೆಚ್ಚು ಕಮ್ಮಿ, ಯಾಕೆ ಅಂತ ಅಂದ್ರೆ ಹೊಲ ಇದ್ದನು ಕೋಳಿ ಸಾಕ್ತಾನೆ ದನ ಸಾಕ್ತಾನೆ, ಅವ್ನು ಹೊಲ ಇಲ್ದಾನೆ ಸಾಕ್ತಾವನು ಅಷ್ಟೇ. ಅದಕ್ಕೆ ಈ ಹುಲ್ಲಿಗೆ ಎಷ್ಟು ಬೇಕು, ನೀರ್ಗೆ ಎಷ್ಟು ಬೇಕು, ತಿಂಡಿಗೆ ಎಷ್ಟು ಬೇಕು, ಅದಕ್ಕೇನಾದ್ರೂ ಬೇರೆ ಖರ್ಚು ವೆಚ್ಚ ಇದ್ರೆ ಕಟ್ಕೊಳ್ಳೋದು, ಇಂಥವೆಲ್ಲ ಲೆಕ್ಕ ಹಾಕ್ಬಿಟ್ಟು ಇಂಥರ್ಗಿಷ್ಟು ಅಂತ ಅನ್ಕೊಂಡು ಇದ ಕೊಡ್ತಾವ್ರೆ. ಈಗ ತಗೊಳ್ಳೋದ್ರಿಂದ ಏನ್ ಅನುಕೂಲ ಅಂತ ಅಂದ್ರೆ ಶಂಕರಣ್ಣ, ಈಗ ಅದೇ ಈಗ ಬ್ಯಾಂಕ್ ನವರಿಗೆ ಅದೇ ಕೆಲಸ ಒಂದ್ ವಾರ, ಈ ವಾರ ಪೂರ್ತಿ ಅದನ್ನೇ ಮಾಡ್ತಾವ್ರೆ, ಅದನ್ನೇ ಒತ್ತು ಕೊಟ್ಟು ಮಾಡ್ತಾವ್ರೆ. ಯಾಕೆ ಅಂತಂದ್ರೆ ಇದು ಸುಮಾರು ವರ್ಷದಲ್ಲಿ ಅಂತ 1998 ಶುರು ಆಗಿದ್ದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ಬಿಟ್ಟು ಆಯ್ತು. ಅದು ಇವತ್ತಿನವರೆಗೂ ಎಲ್ಲರಿಗೂ ಸಿಕ್ಕಿಲ್ಲ, ಎಲ್ಲಾರ್ಗುವೆ ಅಂತ ಅಂದ್ರೆ ಕನಿಷ್ಠ ಯಾರು ಅರ್ಹತೆ ಪಡ್ಕೊಂಡವ್ರು ಅವ್ರೆಲ್ಲಾರ್ಗು ಸಿಕ್ಕಿಲ್ಲ. ಅದಕ್ಕೆ ಇದು ಎಲ್ಲಾರ್ಗು ತಲುಪಿಸ್ಬೇಕು, ಯಾರ್ಯಾರ್ಗ ಅರ್ಹತೆ ಇತ್ತೋ ಅವ್ರೆಲ್ಲಾರ್ಗೂ ತಲುಪಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪ್ರಧಾನಮಂತ್ರಿಗಳು ಈ ಒಂದು ಅಭಿಯಾನ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಈ ವಾರದಲ್ಲಿ ಮಾಡ್ತಾರೆ ಅಂತ ಕೆಲಸ. ಆಮೇಲೆ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೊನ್ನೆ ಬ್ಯಾಂಕ್ ನಾಗ ಹೇಳ್ತಿದ್ರು, ಅವರು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಬೇರೆ ಟೈಮ್ ಅಲ್ಲಿ ಹೋದ್ರೆ ಐದು ಹಾಳಿರ್ತಾವಂತೆ ಅರ್ಜಿ ಅಷ್ಟೊಂತಾರಂತೆ. ಅಷ್ಟೊಂದು ಫಿಲಪ್ ಮಾಡಬೇಕು, ಅದ್ ಫಿಲಪ್ ಮಾಡೋದು ಅವ್ರು ಕೇಳಿರಬೇಕ ಹೊಂದ್ಕೊಂಡ್ ಬರೋ ಹೊತ್ಗೆ ಇದ್ ಯಾರಿಗ ಬೇಕು ಅಂತ ಇಡಂಗ. ಆದ್ರೆ ಈಗ ಒಂದ್ ಪೇಜ್ ಮಾಡ್ಬಿಟ್ಟವ್ರಂತ, ಒಂದೇ ಒಂದ್ ಪೇಜ್ ಮಾಡ್ಬಿಟ್ಟು ಐದು ಪೇಜ್ ಒಂದ್ ಪೇಜ್ ಮಾಡೋರೆ, ಐದು ಪೇಜ್ ಇರೋದು ಒಂದ್ ಪೇಜ್ ಮಾಡೋರೆ. ಬರೀ ನೀನು ಒಂದು ಹೆಸರು ವಿಳಾಸ ಆಧಾರ್ ಕಾರ್ಡ್ ಅವು ಇವು ನಂಬರ್ ಬರೆದ್ಬಿಟ್ಟು ಒಂದ್ ಸೈನ್ ಹಾಕೊಟ್ಬಿಟ್ರು ನೋಡಪ್ಪ, ನೀನು ಫಲಾನುಭವಿ ಅಂತ ಅಂದ್ರೆ ನಿಂಗೆ ಅರ್ಹತೆ ಐತೆ ಅಂತ ಅಂದ್ರೆ ನಿನಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಂತು ಅಂತ. ಅಲ್ಲ ಈಗ ನಿನ್ನ ಅರ್ಹತೆ ಅರ್ಹತೆ ಅನ್ಬೇಡ, ನಂಗೇನ್ ಜಮೀನ್ ಇಲ್ವಾ, ನಂಗೇನ್ ಪಾಣೆ ಪಟ್ಟೆ ಇಲ್ವಾ, ನನ್ ರೈತ ಅಲ್ವಾ. ನೀನ್ ಸರಾಗಿ ಹೇಳ್ದೆ ಈಗ. ಅಲ್ಲ ಈಗ ನೀನ್ ನನಗೆ ಅಂತ ಯಾಕೆ ಅನ್ಕತಿಯ, ನಾನು ಒಟ್ಟಾರೆ ಎಲ್ಲಾರ್ಗು ಸೇರಿಸಿ ಸಾಲ ಕೇಳಿದ್ ನಾನಪ್ಪ ಇಸ್ಕೊಂಡು ಹೊಂದಿತ್ ನಾನು ನೀ. ಅಲ್ಲ ಅಲ್ಲ ಈಗ ಸಾಲ ಕೇಳದ್ಮೇಲೆ ಸಾಲ ತಗೊಳಕ್ ಏನೇನು ದಾರಿಗಳವೆ ಅಂತ ಹೇಳ್ತಿದ್ದೆ. ನೀನ್ ಯಾವ ತರ ನಿನ್ ಶಕ್ತಿ ಏನೋ ಅಂತ ನೀನೇ ಕಂಡಿಡ್ಕೊಂಡು ಒಳಗಡೆ ಈ ದಾರಿಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನೀನು ಇದ್ ಮಾಡ್ಕೋಬೇಕು. ಹಂಗಂತ ಅನ್ಕೊಂಡು ನಿನ್ ಅಡ್ದಾರಲ್ಲ ಹೋಗೋದಲ್ಲ, ಅಡ್ದಾರಿ ಅಲ್ಲ ಮೇನ್ ರೋಡಲ್ಲೇ ಹೋಗ್ಬೇಕು ಯಾವಾಗ್ಲೂ. ಆಯ್ತಾ, ಅದು ಇದು ಒಂದು ಶಂಕರಣ. ಅದ್ರ ಜೊತೆಗೆ ಇನ್ನು ಕೆಲವು ಕೇಂದ್ರ ಸರ್ಕಾರದ ಯೋಜನೆಗಳಿದಾವೆ. ಈ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಹೇಳ್ಬಿಟ್ಟು, ಈ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಅಂತ ಹೇಳ್ಬಿಟ್ಟು, ಅದೇ ರೀತಿ ಅಟಲ್ ಪೆನ್ಷನ್ ಯೋಜನೆ ಅಂತ ಹೇಳ್ಬಿಟ್ಟು ಒಂದ್ ಮಾಡೋರೆ, ಇವಕ್ಕೂ ಅರ್ಜಿ ಹಾಕೊಳ್ಳೋದಾದ್ರೆ ಈ ವಾರದಲ್ಲಿ ನೀನ್ ಹಾಕೋಬಹುದು ಅಂತ ನೋಡಪ್ಪ. ಈ ವಾರದಲ್ಲಿ ಹಾಕೊಂಡು ನೀನು ಅದನ್ನ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು, ಇದು ಬಾರಿ ಈಜಿ ಆಯ್ತದೆ ಅಂತವ ಅಂತ ಹೇಳ್ಬಿಟ್ಟು ಇದ್ ಮಾಡೋರೆ. ಅಂದ್ರೆ ರೈತರಿಗೆ ಅನುಕೂಲ ಆಗ್ಲಿ ಅಂತ ಒಂದ್ ವಾರ ಇಡೀ ನಮಗೋಸ್ಕರನೇ ಮಾಡೋರೆ. ಆದ್ರೆ ಇಲ್ಲಿ ಒಂದ್ ತಪ್ಪನ್ನ ಮಾಡ್ಕೊಬಿಟ್ಟು, ನಾನು ಕಳೆದ್ವಾರ ಬಂದಾಗ ನಿರಂತರ ಹುಸಿ ಹೆಚ್ಚಿಗೆ ಹೊತ್ತು ಕೂತ್ಕೊಂಡು ಮಾತಾಡಿ ವಿಚಾರ ತಿಳ್ಕೊಬೇಕಾಯ್ತು. ಈಗಾಗ್ಲೇ ನೋಡು, ನಾಳೆ ಒಂದೇ ದಿನ ಟೇಮ್ ಅಂತಂತೀಯ, ಈಗ ಅದ್ ಏನೇನ್ ದಾಖಲಾತಿ ಕೇಳ್ತಾರೆ ಅಂತಂದ್ರೆ ನನಗೇನೋ ಪಾಣಿಪಟ್ಟೆ ಐತಪ್ಪ, ಆಯ್ತಾ ಆಧಾರ್ ಕಾರ್ಡ್ ಐತೆ, ಬೇರೆ ಏನಾದ್ರು ದಾಖಲಾತಿ ಕೇಳ್ರಿ, ನಾನು ಹೆಂಗ್ ನಾಳೆ ಒಂದೇ ದಿನ ಒಂದ್ ದಿನ ಬೇಗ ಕೆಲಸ ಮಾಡ್ಬೇಕಾಯ್ತಿಲ್ಲ. ಈಗ ಈಗ ನೋಡು, ಸಾಮಾನ್ಯವಾಗಿ ಈಗೆಲ್ಲ ಅವಕ್ಕೆಲ್ಲ ಏನ್ ಕಷ್ಟ ಏನಿಲ್ಲ ಶಂಕರಣ್ಣ. ನೀನ್ ಬೆಳಗ್ಗೆ ಹೋಗ್ಬಿಟ್ಟು ಅಲ್ಲಿ ಈಗೆಲ್ಲ ಎಂತವ್ ಮಾಡೋರಲ್ಲಪ್ಪ, ಈ ಮೊದ್ಲಂಗೆ ನೀನ್ ತಾಲೂಕ್ ಆಫೀಸ್ಗೆ ಹೋಗಂಗಿಲ್ವಲ್ಲ ಮಾಡಿಪಟ್ಟಬೇಕು ಅಂತ ಅಂತಂದ್ರೆ ಎಂತವ ಕೆಸಿಸಿ ಅವು ಇವತ್ತು ಮಾಡೋರಲ್ಲ, ಅಲ್ಲಿ ಹೋಗ್ಬಿಟ್ಟು ತಗೊಬಿಡ್ಬೋದು. ಆಯ್ತಾ, ಅವೇನ್ ತೆಗ್ದು ಇಟ್ಕೊಂಡಿದ್ದಲ್ಲ ನೀನಲ್ಲ, ಈಗ ಮುಂಗಾರು ಮಳೆ ಬಿದ್ಮೇಲೆ ತೆಗ್ದು ಇಟ್ಕೊಂಡಿಲ್ಲ ಅಂತಂದ್ರೆ ಹೇಳಿತು. ಪಾಣಿಪಟ್ಟೆ ಐತೆ, ಆಧಾರ್ ಕಾರ್ಡ್ ಐತೆ, ಸಾಕಷ್ಟೇ, ಮತ್ತೆ ಬ್ಯಾಂಕಿಂದ ಪಾಸ್ಬುಕ್ ಐತೆ. ಆಯ್ತಾ, ಕೇಳಿದ್ರೆ ಫೋಟೋ ಅವಲ್ ಬಿಡು, ನಿನ್ ಫೋಟೋ ನಾನು ಇಟ್ಕೊಂಡಿದ್ದೀನಿ, ತಲೆ ಕೆಸ್ಕೊಬಿಡ್ಬಿಡೋಣ, ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಹೋಗಿ ಫೋಟೋ ತಗೊಟ್ರೆ ಎರಡೇ ನಿಮಿಷಕ್ಕೆ ಫೋಟೋ ಚೆನ್ನಾಗಿ ತೊಳಿತೀನಿ ಅಂತ ಒಂದ್ ವಾರ ಟೈಮ್ ತಗೊಂಡ್ರೆ ಮಾಡಕ್ಲ, ಎರಡ್ ನಿಮಿಷಕ್ಕೆ ಕೊಡ್ತಾರೆ ಅಂತ ಬವೆ. ಆಮೇಲೆ ಈ ನೋಡು, ಎಲ್ಲದಕ್ಕೂ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು. ಅಲ್ಲ, ನೆಗೆಟಿವ್ ಅನ್ನಕ್ಕಿಂತ ನೀನು ಪ್ರತಿ ಸಲ ಹೇಳಿದ ನನಗೆ ಬಹಳ ಅರ್ಥ ಆಯ್ತದೆ. ಒಂದು ತಾಳ್ಮೆ ಇರಬೇಕು, ಒಂದು ತಕ್ಷಣಕ್ಕೆ ಮಾಡಬಾರ್ದು. ಹೌದಾ, ಈಗ ನೋಡು ನಾಳಿಕೆಯ ಕೊನೆ ದಿನ ಅಂತಿದ್ಯಾ, ನಾನು ತಕ್ಷಣಕ್ಕೆ ಮಾಡ್ಲೇಬೇಕಾ. ಈಗ ಮಾಡ್ಲೇಬೇಕು ಈಗ ಅಂತದ್ರಲ್ಲೂ ನಾನು ಮಾಡಿದ ತಪ್ಪನ್ನ ಈಗ ನನಗೆ ಅರಿವೈತೆ, ಆಗ್ಲೇ ಅರಿವೇ ಗುರು ಅಂತಂದ, ಈಗ ನನ್ನಿಂದ ನಾ ಮಾಡ್ಕೊಂಡಿದ್ದ ತಪ್ಪು ನನಗೆ ಗೊತ್ತಾಯ್ತೈತೆ. ಆಮೇಲೆ ಒಂದೇನು ಅಂತ ಶಂಕರಣ್ಣ, ನಾನು ಅವತ್ ಹೇಳಿ ಇವತ್ ಹೇಳಿ, ಈಗ ಒಂದೇ ದಿವಸ ಒಂದೇ ಅರ್ಜಿ ತಾನೇ ಕೊಡೋದು ಹೋಗ್ಬಿಟ್ಟು ನೀನ್ ಎರಡ್ ದಿವಸ ಎರಡ್ ತಗೊಂಡೋಗ್ ಕೊಡಕಾಯ್ತದ? ಇಲ್ಲ, ಹಾಕಲ್ಲ. ಅದಕ್ಕೆ ನಿನ್ಗೆ ಆಗದಿದ್ರೆ ನಾನಿದೀನಿ, ಆಯ್ತಾ, ನಾನು ಎಲ್ಲದು ಅರೇಂಜ್ ಮಾಡ್ತೀನಿ, ಆಯ್ತಾ, ಎಲ್ಲ ಬರ್ದ್ಕೊಡ್ತೀನಿ. ಆಮೇಲೆ ಪಾಣಿಪಟ್ಟೆ ಎಲ್ಲ ನಾನು ಇಟ್ಕೊಂಡಿದೀನಿ, ಯಾವ ಇದ್ವಲ್ಲ ಕೊಟ್ಟಿದ್ದಲ್ಲ ನೀನು ಇರ್ಲಿ, ಯಾಕೆಂದ್ರೆ ಶಂಕರ್ ಸ್ವಲ್ಪ ಎಡಬಟ್ಟು ಅಂತ ಗೊತ್ತಲ್ಲ. ಅದಕ್ಕೆ ಯಾವಾಗ್ಲೂ ನಿನ್ ಹಿಂದೆ ಇರೋದು ಯಾಕೆ ಹೇಳೋ, ಒಂದ್ ಫೈಲ್ ಮಾಡಿ ನೀನೇನ್ ಯೋಚನೆ ಮಾಡ್ಕೋಬೇಡ. ಆಮೇಲೆ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇನ್ನೊಂದೇನು ಅಂತ ಅಂದ್ರೆ, ಬಡ್ಡಿ ಕಡಿಮೆ ನೋಡಪ್ಪ, ಬಡ್ಡಿ ಬರೀ 7%, ಆಯ್ತಾ, ವರ್ಷಕ್ಕೆ ವರ್ಷಕ್ಕೆ ಒಂದ್ ವರ್ಷದೊಳಗೆ ಸಾಲ ತೀರಿಸ್ಕೋಬೇಕು. ಆಯ್ತಾ, ನೀನು ಒಂದ್ ವರ್ಷದೊಳಗೆ ಕರೆಕ್ಟ್ ಆಗಿ ಸಾಲ ತೀರಿಸ್ತೇ ಅಂತ ಅಂದ್ರೆ ನಿನಗೆ 3% ಬಡ್ಡಿ ಮತ್ತೆ ವಾಪಸ್ ಕೊಡ್ತಾರೆ. ಇವ್ನು ನಮ್ ಒಳ್ಳೆ ಗ್ರಾಹಕ, ಕರೆಕ್ಟ್ ಆಗಿ ಟೈಮ್ ಕಟ್ಟವನೆ ಅಂತ ಅನ್ಕೊಂಡು 3% ವಾಪಸ್ ಕೊಡ್ತಾರೆ. ಆಯ್ತಾ, ಅಲ್ಲಿಗೆ ನಿನಗೆ ಬರೀ ಬೀಳೋದು ಬರೀ 4%, 4%. ನೀನು 1 ಲಕ್ಷದೊಳಗಡೆ ಏನಾದ್ರು ಲೋನ್ ತಗೊಂಡೆ ಅಂತ ಅಂದ್ರೆ ನಿನಗೆ ಬರೀ 3%. ಈ ತರ ಎಲ್ಲ ಸಾಕಷ್ಟು ಅನುಕೂಲ ಅವೆ. ಅಣ್ಣ, 1 ಲಕ್ಷ ಸಾಕಾಯ್ತದೆ, ಈಗ ನೀನ್ ಹೇಳಿದ ವಿಚಾರ ಕೇಳಿ ನಿಜವಾಗ್ಲೂ ಚಂದ್ರಕನ ಹತ್ರ ಗೋಗರಿ ತಪ್ಪಿತು, ನಿನ್ ನಾನು ದುಮ್ಮಲ್ ಬೀಳೋದು ತಪ್ಪಿತು. ಈಗ ನಾನು ಹೋಯ್ತೀನಿ, ಈಗ ನಾನು ಹೋಯ್ತೀನಿ ಸಂಕ್ರಣನ್ ಜೊತೆ. ಸಂಕ್ರಣ ನಂಗೆ ಹೇಳಂಗೇ ಇಲ್ಲ ನೋಡಲಿ, ರೆಡಿ ಮಾಡ್ಕೊಂಡಿದ್ದೀನಿ, ನನಗೂ ಬೇಕಲ್ಲಪ್ಪ, ನಾನು ಯಾರ್ತಕೋಲಿ. ಅದಕ್ಕೋಸ್ಕರ 3 ಜನ ಹೋಗ್ಬಿಟ್ಟು ಒಂದೇ ಸರಿ ಕೊಟ್ಬಿಟ್ಟು ಅರ್ಜಿ, ಅದೇನ್ ಬೇಕು ಕೊಡ್ತಾರಂತ. ಈಗ ನಾನು ಹಂಗಾರೆ ಒಂದ್ ಕೆಲಸ ಮಾಡ್ತೀನಿ ಅಣ್ಣ, ಹೋತಾರೆ ಬೇಗ ಬಂದ್ಬಿಡ್ತೀನಿ. ಕೌ, ನೀನು ಹಂಗೆ ಬೇಗ ಬೇಗ ಬಂದ್ಬಿಡು, ಅದೇನು ಮನೆ ತವ ಅದಿದ್ದು ಹಟ್ಟಿ ಪಟ್ಟಿ ಕೆಲಸ ಎಲ್ಲ ಮುಗಿಸ್ಕೊಬಿಟ್ಟು ಬೇಗ ಬಾ, ಹಳೆಯನ್ನು ಕರ್ಕೊಂಡು ಬೇಗ ಬ್ಯಾಂಕ್ ಹೋಗೋಣ. ಅಣ್ಣ, ನೀನ್ ಹೇಳಿದ ವಿಚಾರ ಕೇಳಿ ಒಂದ್ ಸಮಾಧಾನ ಆಯ್ತು, ಒಂಚೂರ್ ಏನಾದ್ರೂ ಮಜ್ಜಿಗೆ ಕೊಡ್ತೀಯ, ಏನ್ ಕೊಡ್ತೀಯ ನೋಡು. ಯಾರು ಕೊಡ್ತೀನಿ, ಮೊದ್ಲು ಇದೊಂದು ಕ್ರೆಡಿಟ್ ಕಾರ್ಡ್ ನಿಂತ ಫಸ್ಟ್ ಬಿಡಣ. ಈಗ ಸಾಲ ಕೊಡುವಂತ ಕೇಳಿದ್ದಕ್ಕೆ ದುಡ್ಡಿಗೆ ವ್ಯವಸ್ಥೆ ಮಾಡೈತೆ, ಈಗ ಕೊಡಿಸ್ಬೇಕು ಸಂಕ್ರಣ್ಣಯ್ಯ. ಆಯ್ತು ಬನ್ನಿ, ಮತ್ತೆ ಜಜ್ಜಾಕಿ ಆ ಕಡೆ ಹೋಗಿ ಟಿಕೆಟ್ ಬರೋಣ. ನಡೀರಿ ಮತ್ತೆ.